ರಾಗ ಷಣ್ಮುಖ ಪ್ರಿಯ, ತಾಳ ಏಕ ಕೋರೆ. ಅನುಜನ ಕೂಡಿ ಜಂಜೂಟಿ, ತಾಳ ಏಕ ಕೋರೆ. ಬರುವಳಿದ ಕೋ ವೀರ ನಾರಿ ನೋಡು ನೋಡು ಬರುವಳಿದ ಕೋ ವೀರ ನಾರಿ ನೋಡು ನೋಡು ಅಣ್ಣ ನೋಡು ನೋಡು ಕರದಿ ಧರಿಸಿ ಛಂದಸ್ಸು ಭೈರವಿ ಅಷ್ಟತಾಳ, ರಾಗ ಮೋಹನ, ಆದಿ ಏಕ ಕೋರೆತಾಳದಲ್ಲಿ. ಯಾರು ಆ ನೋಡಿ ತಾಳ ಆದಿ ಏಕ ಕೋರೆ ಕಿಟ್ಟ ಕಿಟ್ಟ ತಕ್ಕ ತೋ ತಿನ್ನ ಕತೆ ಕೊ ರಾಗ. ಸರಳ ತೊಡಬೇಡ ಕಟ ನಮ್ಮನು ಶರಣನು ತಮ್ಮರೆ ಹೊಕ್ಕ ನಾರಿಯ ದುರದೊಳಗೆ ಕೊಲ್ಲುವುದು ದೊರೆಗಳಿಗವ ನೀತಿ ಇದು ಖಮಾಜ್ ಅಷ್ಟತಾಳ ಮಟ್ಟು ರಾಗ ಖಮಾಜ್ ತಾಳ ಅಷ್ಟ ಹಾಗೂ ಏಕತ್ವರಿತ ಕೇಳು ಶಶಿ ಪ್ರಭೆ ಪೇಳುದಾನ ಹೇಳುದ ಕೇಳು ಶಶಿ ಪ್ರಭೆ ಪೇಳುದಾನ ಹೇಳುದ ಪೇಳುದಾನ ಹೇಳುದ ಬಾಲೆ ಗುಣ ಬಾಲೆ ಸುಖಲೋಲೆ ಪೇಳ್ಬೇ ಹಿಂದೂಸ್ತಾನಿ ರೂಪಕ ರಾಗ ಜಂಜೂಟಿ ತಾಳ ನಿಧಾನ ರೂಪಕ ನಿಧಾನ ರೂಪಕ ಮಾ